ನೀವು ನೀರು ಹಾಕಬಾರ್ದು, ಹಿಂಗಿದೆ ಫ್ಯಾಟು ನಮ್ದು. ಒಂದು ವರ್ಷ ನಾವು ಡೈರಿಯನ್ನು ನಡೆಸಿದಾಗ ನಮಗೆ ಗೊತ್ತಾಗ್ತದೆ ಸಾಧಾರಣ ಈ ವರ್ಷ ಇಷ್ಟು ಲಾಭಕ್ಕೆ ಬರಬಹುದು ನಮ್ಮ ಸೊಸೈಟಿ. ಆವಾಗ ಅಕ್ಟೋಬರ್ ನಂತರ ನಾವು 6 ತಿಂಗಳಾದ ನಂತರ ನಮ್ದು ಇಯರ್ ಏಪ್ರಿಲ್ 1 ಸ್ಟಾರ್ಟ್ ಆಗ್ತದೆ, ಮಾರ್ಚ್ 31 ಇಯರ್ ಮುಗಿತದೆ. ನಾವೇನು ಮಾಡ್ತೇವೆ, ಅಕ್ಟೋಬರ್ ತಿಂಗಳಿಂದ ನಮ್ದು ಸೊಸೈಟಿ ಒಳ್ಳೆ ರೀತಿಯಿಂದ ನಡೀತಾ ಇದೆ ಅಂತ ಗೊತ್ತಾದ್ರೆ ಏಪ್ರಿಲ್ದಿಂದ ರೇಟನ್ನು ನಾವು ಎಕ್ಸ್ಟ್ರಾ ಕೊಟ್ಬಿಡ್ತೇವೆ ರೈತರಿಗೆ. ಅಂದ್ರೆ ಲಾಭವನ್ನು ನಾವು ಸೊಸೈಟಿಗೆ ಮಾಡ್ತಾ ಇಲ್ಲ, ರೈತರಿಗೆ ಮಾಡ್ತೇವೆ. ಯಾಕಂದ್ರೆ ಅವನು ಒಂದು ಇಂಟ್ರೆಸ್ಟ್ ತಗೊಂಡು ಆ ದಂಧೆನ ಮಾಡ್ತಾನೆ, ನಮಗೆ ಮತ್ತೆ ಹಾಲು ಹೆಚ್ಚಿಗೆ ಬರ್ತದೆ ರೈತ. ಯಾಕಂದ್ರೆ ಸೊಸೈಟಿ ಲಾಭಕ್ಕೆ ತಂದ್ರೆ ನಾಳೆ ಇಲೆಕ್ಷನ್ ಅದು ಇದ್ದು ಅಂತ ಬಂದು ನಮಗೆ ರಿಸ್ಕ್ ಆಗ್ಬಿಡ್ತದೆ. ಅದು ಬೇಡ, ರೈತ ದುಡ್ಡಂತ ದುಡ್ಡನ್ನು ರೈತರಿಗೆ ಕೊಡ್ತೇವೆ ನಾವು. ಸೊಸೈಟಿಯನ್ನು ದೊಡ್ಡ ಮಟ್ಟದಲ್ಲಿ ಲಾಭಕ್ಕೆ ತರುವಂತ ಪ್ರಯತ್ನ ಮಾಡುವುದಿಲ್ಲ. ಆ ತರದಲ್ಲಿ ನಂಬಿಕೆ ಮೇಲೆ ವ್ಯವಹಾರ. ಈಗ ನಮ್ದು ಒಂದು 7-8 ವರ್ಷದಲ್ಲಿ ಇನ್ನೂ ಅಂಕಿ ಒಂದು ದಿವಸ ಕ್ವಾಲಿಟಿ ಇಲ್ಲದೆ ಹಾಲು ಅಂತ ನಮ್ಗೆ ಇನ್ನೂ ಬರಲಿಲ್ಲ. ಆ ತರದಲ್ಲಿ ಅಲ್ಲಿ ನಮ್ಗೆ ಚೆಕ್ ಆಗ್ತದೆ, ಅದಕ್ಕೆ ಏನು ಕ್ವಾಲಿಟಿ ಬರಬೇಕು ಅದೇ ಕ್ವಾಲಿಟಿ ನಮಗೆ ಬರ್ತಾ ಇದೆ, ಏನು ತೊಂದರೆ ಆತ ಇಲ್ಲ ನಮ್ಗೆ. ಆ ತರದ ಎಷ್ಟು ಹಾಲು ಸಂಗ್ರಹಿಸ್ತೀರಿ? ಪ್ರತಿದಿನ ಒಂದು 200 ಲೀಟರ್ ಹಾಲನ್ನ ಇದು ಮಾಡಿದೆ. ಮುಂಜಾನೆ ಸಂಜೆ ಎರಡು ಸೇರಿ? ಸರಿ, ಮುಂಜಾನೆ 120, ಸಂಜೆ 180 ಲೀಟರ್ ಹಾಲನ್ನು ಕಲೆಕ್ಷನ್ ಮಾಡ್ತಾ ಇದ್ದೆ. ಅವ್ರು 2 ಬರ್ತಾರೆ ಕಲೆಕ್ಷನ್ಗೆ? ಹಾ, 2 ಕಲೆಕ್ಷನ್ ಬರ್ತದೆ. ಈಗ ಹೆಚ್ಚಿನ ಲಾಭ, ಹೆಚ್ಚುವರಿ ಲಾಭ ರೈತರಿಗೆ ಬಿಟ್ಕೊಡ್ತೀವಿ ಅಂತಿರಲ್ಲ, ಅದು ಹೇಗೆ? ಈಗ ನಾವೇನಾದ್ರೂ ಕಮಿಟಿ ಇಲೆಕ್ಷನ್ ಒಂದು ಬಾಡಿ ಇರ್ತದೆ ನಮ್ಮ ಸೊಸೈಟಿ, ಅದು ಏನಂದ್ರೆ ಈ VSS ಹಂಗಿರ್ತದೆ, ಅದೇ ನಮ್ದು ಕೋಆಪರೇಟಿವ್. ಇದರಲ್ಲಿ ಇದು ಸಂಸ್ಥೆ ಮತ್ತೇನು ಬೈಲಾದಲ್ಲಿ ಏನು ಬದಲಾವಣೆಗಳು ಇಲ್ಲ ನಮಗೆ, ಸಣ್ಣಾಗಿದ್ರು. ಆದರೆ ನಾವೇನ್ ಮಾಡ್ತೇವೆ, ಒಂದು ಕಮಿಟಿಯ ಟರವನ್ನು ಪಾಸ್ ಮಾಡ್ತೇವೆ, ಹಿಂಗಿದೆ ನಾವು ರೈತರಿಗೆ 1 ಹೆಚ್ಚಿಗೆ ಕೊಡ್ತೇವೆ. ಕಮಿಟಿಯ ನಿರ್ಧಾರವೇ ಅಂತಿಮ, ಅದಕ್ಕೆ ಮತ್ತೆ ಯಾರು ತಕರಾರು ಮಾಡುವಂಗಿಲ್ಲ. ಅದರಿಂದ ಹೆಚ್ಚಿಗೆ ಅವ್ರಿಗೆ ಕೊಡ್ತೇವೆ, ಏನು ತೊಂದರೆ ಆಗೋದು. ನಮ್ಮ KMF-ನಿಂದ 24, ಈಗ ನಮ್ಗೆ ಆಲ್ರೆಡಿ ನಡೀತಾ ಇರೋದು 24.22 ಒಂದು ಲೀಟ್ರಿಗೆ. ನಾವು ಈಗಾಗಲೇ April 1 25 ಕೊಡ್ತಾ ಇದ್ದೇವೆ ರೈತರಿಗೆ. ಆ ಥರದ ನಡಿ ನಮಗಿರುವಂಥದ್ದು 1 ಹಾಲಿಗೆ 60 ಮಾರ್ಜಿನ್. ಸಂಸ್ಥೆಗೆ ಇರುವಂಥದ್ದು ಅವ್ರು ಕೊಡುವಂಥದ್ದು 60 ಮಾರ್ಜಿನ್. ಅದ ನಾವು ಅದನ್ನು ರೈತರಿಗೆ ಕೊಡ್ತಾ ಇದ್ದೇವೆ. ಆ ಥರದ ಎಮ್ಮೆ ಹಾಲು ಬರ್ತಾ ನಿಮ್ಮಲ್ಲಿ? ML ಕಡಿಮೆ ಸರ್, ಎಮ್ಮೆ ನಾವು ರೈತರಿಗೆ ಕಟ್ಟುವುದೇ ಬೇಡ ಅಂತ ಹೇಳಿಬಿಡ್ತೇವೆ ನಮ್ಮ ಡೈರಿ ಒಳಗೆ. ಯಾಕೆ? ಅದು ಯಾವುದೇ ಪರಿಸ್ಥಿತಿಯಲ್ಲಿ ವರ್ಕೌಟ್ ಆಗುದಿಲ್ಲ ಸರ್, ರೈತರಿಗೆ ಹಾನಿ ಆಗ್ತದೆ. ಅಂದ್ರೆ ನಮ್ಗೆ ಇಲ್ಲಿ ಎಮ್ಮೆ ಅಂದ್ರೆ ಒಂದು 5-6 ಹಾಲು ಕೊಡ್ತದೆ, ಕಡಿಮೆ ಮತ್ತೆ ಪೂರ್ತಿ ಸಾಕಬೇಕಾಗ್ತದೆ ಕೈಲಿಂದ. ನನಗೆ ಯಾವುದೇ ಪರಿಸ್ಥಿತಿಯಲ್ಲಿ ವರ್ಕೌಟ್ ಆಗುದಿಲ್ಲ, ಅದರಿಂದ ನಾವು ಎಮ್ಮೆ ಬೇಡ ಅಂದೇ ಹೇಳ್ಬಿಡ್ತೇವೆ. ಆಕಳನೇ ಮಾಡಿ, ಹಾಗಾಗಿ ಕಡಿಮೆನೇ ಇಲ್ಲಿ ಸಾಕೋದು. ಹಾ, ಕಡಿಮೆ ಸರ್, ಎಮ್ಮೆ ಕಡಿಮೆ ಸಾಕುವಂತ ಮನೆ ಬಳಕೆಯವರು ಅಷ್ಟೇ ಸಾಕೊಳ್ತಾರ ಬಿಟ್ರೆ ಈ ಡೈರಿಗೆ ಹಾಕೊಂತಾರ ಯಾರು ಎಮ್ಮೆ ಸಾಕೋದಿಲ್ಲ ಸರ್. ಮತ್ತೆ ನಮ್ಮ ಮಲೆನಾಡು ಗಿಡ್ಡ ಅದ್ರ ಹಾಲು ಬರ್ತಾವ? ಕಡಿಮೆ ಸರ್, ಬರೋದಿಲ್ಲ. ಯಾಕಂದ್ರೆ ಅದು ಹಾಲು ಕೊಡೋದೇ 1 ಸರ್, ಅದನ್ನ ಅವ್ರ ಮನೆಗೆ ಉಪಯೋಗಿಸ್ಕೊಂಡು. ನೀವು ಮಾಡ್ತಾ ಇರುವಂತದ್ದು ರೈತರಾಗಿ ನಿಮ್ಗೆ ಹೈನುಗಾರಿಕೆ ಹೇಗೆ ಲಾಭದಾಯಕ ಅನ್ಸಿದೆ? ಈಗ ನಮ್ಗೆ ಹೈನುಗಾರಿಕೆ ಲಾಭ ಅಲ್ಲ, ಅದು ದಿನದ ಖರ್ಚನ್ನ ಅದು ದುಡಿತದೆ. ಯಾಕಂದ್ರೆ ಹಿಂಡಿಗೆ ಬೇಕಾದಂತ ಹಾಲನ್ನು ಮಾಡ್ತದೆ, ಅದ್ರ ಖರ್ಚನ ಏನು ನಮ್ಮ ಕೈಲಿಂದ ಬೀಳುವುದಿಲ್ಲ. ಆದರೆ ಅದ್ರ ಗೊಬ್ಬರ ಏನಿದೆಯಾ, ನಾವು ಅಡಿಕೆ ಮರಕ ತೆಂಗಿನ ಮರಕ ಹಾಕಿದವಾಗ ಆ ಬೆಳೆಯನ್ನು ಈಗ ನಮಗೆ ಒಂದು 2 ಬರ್ತಾ ಇರುವಂತದ್ದು ಗೊಬ್ಬರ ಹಾಕದಿದ್ದಾವಾಗ ಆ ಗೊಬ್ಬರ ತಗೊ ಹಾಕಿದಾಗ ಅದು 4 ಬರ್ತದೆ. ಈಗಿನ ಮಾರ್ಕೆಟ್ ₹40 ಇದೆ, ₹80 ಒಂದು ವರ್ಷಕ್ಕೆ ಅದು ದುಡ್ಡದ ಲೆಕ್ಕನೇ ಇಲ್ದೇ ಆ ಬೆಳೆ ಬರುವುದಿಲ್ಲ. ಮತ್ತೆ ಕೊಡುವಂತ ಕರುನು ಕೂಡ ಒಂದು ಲಾಭನೇ? ಹೌದು, ಕರ ಲಾಭನೇ, ಆದ್ರೆ ಒಳ್ಳೇದು. ಆದ್ರೆ ಬಿಸ್ನೆಸ್ ಮೈಂಡ್ ಇಟ್ಟು ಮಾಡಿದವಾಗ ಕರ ಲಾಭದಾಯಕ ಆಗೋದಿಲ್ಲ. ಯಾಕಂದ್ರೆ ಒಂದು ಕರವನ್ನ ಸಾಕಲೇಬೇಕು, 2.5 ಸಾಕಬೇಕು. ಅಲ್ಲಿವರೆಗೆ ಸಾಕುವವರಿಗೆ ಅದಕ್ಕೆ ₹30,000 ಮೇಲೆ ಖರ್ಚು ಬರ್ತದೆ. ಅವನು ರೈತ ಹಿಂದೆ ಖರೀದಿ ಮಾಡಿದ್ರು ಸಹ ₹30 ಅದೇ ಆಕಳು ತನ್ನ ಖರೀದಿ ಮಾಡ್ಕೋಬಹುದು. 2.5 ಕಾಯ್ಬೇಕು. ನಾ ಹೇಳಿದ್ನಲ್ಲ, ಒಳ್ಳೆ ಬ್ರೀಡ್ ಆಗಿದ್ರೆ 4 ಹಾಲು ಕೊಡಬೇಕು. ಈಗಿನ ಮಾರ್ಕೆಟಿಗೆ 4 ಅಂದ್ರೆ ₹120 ಇತ್ತು. 3 ಹಾಲು ಕೊಡ್ಬೇಕಂದ್ರೆ ಒಂದು ಸಾಧಾರಣ ಒಂದು ₹10,000 ಅಂದ್ರೆ 3 ಹಾಲು ಒಂದು ಕುಡಿತದ. ಅದ ನಂತರ ಪ್ರತಿ ದಿನ 1 ಹಿಂಡಿ ತಿಂತದೆ. ಅದು ಯಾವುದೇ ಪರಿಸ್ಥಿತಿಯಲ್ಲಿ ಕರನೂ ಲಾಭದಾಯಕ ಅಲ್ಲ. ಆಕಳನ್ನೇ ಖರೀದಿ ಮಾಡಬಹುದು, ಯಾಕಂದ್ರೆ ಮನೇಲಿ ಹುಟ್ಟಿದ್ರೆ ಏನು ಮಾಡೋಕೆ ಆಗೋದಿಲ್ಲ, ಸಾಕೋದೇ ಪ್ರಶ್ನೆ ಇರಲ್ಲ. ನಾವು ಹನನಿ ಇವತ್ತು 100 ನಾಳೆ 100 ಖರ್ಚು ಮಾಡಿರ್ತೇವೆ, ಮುಂದೆ ಒಂದು ದಿವಸ ಅದು ₹30,000 ಅಂದ್ರೆ ಇಡೀ ಗಂಟಾಗಿ ಸಿಗ್ತದೆ ಅನ್ನುವಂಥದ್ದು ಒಂದು ಖುಷಿ ಅಷ್ಟೆ. ಹಾಗಾಗಿ ಕರುವನ್ನೇನು ಮಾರಾಕ್ ಬರಲ್ಲ, ಅದನ್ನ ಮನೆಯಲ್ಲಿ ಮತ್ತೆ ಬೆಳೆಸಲೇಬೇಕು. ಆ ತರದಲ್ಲಿ ಅದನ್ನ ಮೇಂಟೈನ್ ಮಾಡಲೇಬೇಕಾಗುತ್ತೆ, ಮಾಡೋದು. ಮತ್ತೇನಂದ್ರೆ ನಮ್ದೇ ಹುಟ್ಟದ ಕರ ನಮ್ಮ ಹತ್ರ ಇದೆ, ಒಳ್ಳೆ ಬ್ರೀಡ್ ಆಗಿದೆ ಅಂದ್ರೆ ಅದನ್ನು 10-12 ತನಕ ನಾವು ಸಾಕಬಹುದು. ಈಗ ನಾವು ಹೊರಗೆಂದು ಖರೀದಿ ಮಾಡಿದ್ರೆ ಒಂದೇ ಕರ ಆಗಿದೆ ಅಂದ್ರೆ ಅದಕ್ಕೆ 2 ಆಗಿರ್ತದೆ. ನಂಬಿಕೆ ಮೇಲೆ ವ್ಯವಹಾರ ಇಲ್ಲ, ಈಗ ಹೋಗ್ಬಿಟ್ಟದೆ. ಈಗ ನಿಮ್ದೊಂದು ಸಂಘ ಇದೆ, ನಿಮ್ಮ ಒಂದು ಹಂತದವರೆಗೆ ಲಾಭದಾಯಕವಾಗಿ ಮಾಡ್ತಾ ಇದೆ. ನೀವು ಆ ಹಿಂಡಿ ತಯಾರು ಮಾಡ್ಕೊಳ್ಳುವಂಥದ್ದು ಹೇಗೆ, ಏನು, ಹ್ಯಾಂಗ್ ಪದ್ಧತಿ ಅಂತ ತಿಳ್ಕೊಂಡು ನಿಮ್ಮ ಸಂಘದಿಂದ ಯಾಕೆ ತಯಾರು ಮಾಡಬಾರ್ದು, ನೀವು ರೈತರಿಗೆ ಕೊಡಬಹುದಲ್ಲ? ಅಲ್ಲ, ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಹಿಂಡಿಯನ್ನು ತಯಾರು ಮಾಡೋಕೆ ಕಚ್ಚಾ ಮಾಲುಗಳು ಸಿಗೋದಿಲ್ಲ ನಮ್ಮಲ್ಲಿ. ಜೋಳನ, ಹತ್ತಿಕಾಳು ಹಿಂಡಿನ ಅವನ್ನು ಖರೀದಿ ಮಾಡೋಕೆ ನಾವು ಘಟ್ಟದ ಮೇಲೆ ಹೋಗ್ಬೇಕು. ಅವಾಗ ನಮಗೆ ಅದು ಮತ್ತು ತುಟಿ ಆಗ್ತದೆ. ನಮ್ಮ KMF-ನವರು ಒಳ್ಳೆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾರೆ, ಆ ಥರದಲ್ಲಿ ಮೇಂಟೈನ್ ಮಾಡಿ ಹಿಂಡಿಯನ್ನು ಕೊಡ್ತಾರೆ, ನಮ್ಗೆ ಅದು ಕಡಿಮೆ ಆಗ್ತದೆ. ಮತ್ತು ನಾವು ದುಡ್ಡು ಹಾಕುವಂಥದ್ದು ಇರುವುದಿಲ್ಲ, ಅವ್ರು ಕೊಡ್ತಾರೆ, ನಮ್ಮ ಹಾಲಲ್ಲಿ ಮುರ್ಕೊಳ್ತಾರೆ ಅವರು. ಆ ಥರದಲ್ಲಿ ಆಗ್ತದೆ, ಕಚ್ಚಾ ಮಾಲುಗಳು ಸಿಗೋದಿಲ್ಲ ನಮ್ಗೆ, ಹಂಗಾಗಿ ಇಲ್ಲಿ ತಯಾರು ಮಾಡೋದು ಭಾಳ ಕಷ್ಟ. ಬಲ್ಕಲ್ಲಿ ಖರ್ಚು ಖರೀದಿ ಮಾಡ್ಕೊಂಡ್ಬರಕ್ಕಾಗಲ್ಲ,

ಉಪಾದಿ ಪಗೋಳೆ ಊರು ಶನ ಸೋದರ ಬಾವ ಬಾವ ಎಲ್ಲಿಗೆ ಹೋಗೋಮವಾನೆ ಬಾವ ಎಲ್ಲಿಗೆ ಹೋಗೋಮವಾನೆ